ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುಧಾರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನವಾಣಿಯೊಳಗೆ ನೀರಿನ ಮಹತ್ವ ಮತ್ತು ಕೊಳಚೆ ನೀರಿನ ಶುದ್ಧೀಕರಣ ಹಾಗೂ ಮರುಬಳಕೆ ಈ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಿ. ಹಾಗೆಯೇ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗೆ ಇರಲಿವೆ. ಪೇಟೆ ಧಾರಣೆ ಕೇಳುತ್ತೀರಿ. ನಂತರ ಮಾನವಿ ತಾಲೂಕಿನ ಅರುಳಿ ಗ್ರಾಮದ ವೆಂಕಟೇಶ್ ದಾಸರವರಿಂದ ಏಕತಾರಿ ಪದಗಳನ್ನು ಕೇಳಬಹುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳೋಣಂತ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ. ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ಈಗ ಕೇಳೋಣ ನೀರಿನ ಮಹತ್ವ ಮತ್ತು ಕೊಳಚೆ ನೀರಿನ ಶುದ್ಧೀಕರಣ ಹಾಗೂ ಮರುಬಳಕೆ ಈ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ ದಂಡು ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಿನ ಮಹತ್ವ ಮತ್ತು ಕೊಳಚೆ ನೀರಿನ ಮರುಬಳಕೆಯನ್ನು ಮಾಡಲಿಕ್ಕೆ ಇರತಕ್ಕಂಥ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ಮತ್ತು ನೀರು ನಿರ್ವಹಣಾ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ನೀರಿನ ಮಹತ್ವ ಮತ್ತು ಕೊಳಚೆ ನೀರಿನ ಮರುಬಳಕೆಗೆ ಕೊಳಚೆ ನೀರಿನ ಶುದ್ಧೀಕರಣ ಮತ್ತು ಮರುಬಳಕೆಗೆ ಇರತಕ್ಕಂಥ ಅವಕಾಶಗಳ ಕುರಿತಾದಂಥ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್ ದಂಡ್ ಅವರೇ. ನಮಸ್ಕಾರ ಸರ್. ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ ನೀರಿನ ಮಹತ್ವ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥ ವಿಚಾರವನ್ನು. ಮುಖ್ಯವಾಗಿ ಹೇಳಬೇಕಂತಂದರೆ ನೀರು ಇಲ್ಲಾಂದರೆ ಜೀವನನೇ ಇಲ್ಲ ಸರ್. ಹೌದು. ಹಂಗಾಗಿ ನೀರು ಒಂದು ಅಮೂಲ್ಯವಾದ ವಸ್ತು. ಅಮೂಲ್ಯವಾದಂಥ ಸಂಪತ್ತು ವಸ್ತು. ವಸ್ತು ಸರ್. ಇದರಲ್ಲಿ ನೀರು ನಾವು ಮಿತವ್ಯಯವಾಗಿ ಬಳಕೆ ಮಾಡಲಿಲ್ಲ ಅಂತಂದರೆ ಮುಂದೊಂದು ದಿನ ನೀರಿನ ಮೇಲೇ ಯುದ್ಧಗಳಾಗೋ ಚಾನ್ಸಸ್ ಇದೆ ಸರ್. ಹಂಗಾಗಿ ನೀರನ್ನು ನಾವು ಬಹಳಷ್ಟು ಸೂಕ್ಷ್ಮವಾಗಿ ಮಿತವ್ಯಯವಾಗಿ ಬಳಸ್ತಕ್ಕಂಥದ್ದೇ. ನೀರಿಲ್ಲ ಅಂತಂದರೆ ಜೀವನನೇ ಇಲ್ಲ. ಪ್ರತಿಯೊಂದು ಜೀವ ಸಕುಲಗಳಿಗೂ ಇದು ಒಂದು ಅತ್ಯಮೂಲವಾದ ವಸ್ತು ಆಗಿದೆ. ಹಂಗಾಗಿ ನಾವು ನೀರಿನ ಬಗ್ಗೆ ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ ಸರ್. ಏನಾದರೂ ಉದಾಹರಣೆಗಳನ್ನು ಕೊಡ್ತೀರಾ? ನೀರು ಈಗ ನೋಡ್ರಿ, ಸಾಕಷ್ಟು ಕೃಷಿಯೊಳಗೆ ನೀರು ಉಪಯೋಗ ಮಾಡ್ತಿರ್ತೀವಿ, ದಿನನಿತ್ಯದ ಬಳಕೆಗೆ ಉಪಯೋಗ ಮಾಡ್ತಾ ಇರ್ತೀವಿ ಸಾಕಷ್ಟು. ಯಾಕಂದರೆ ಪ್ರತಿಯೊಂದು ಚಟುವಟಿಕೆಗಳು ನೀರಿಲ್ಲದ ಯಾವುದೇ ಒಂದು ಚಟುವಟಿಕೆಗಳು ನಮ್ಮ ಜಗತ್ತಿನಲ್ಲಿ ಭೂಮಿ ಮೇಲೆ ನಡೀತಾ ಇಲ್ಲ. ನೀರು ಮುಖ್ಯವಾಗಿ ಒಂದು ಸಂಪತ್ತು, ನೀರು ಬೇಕು, ನೀರಿಲ್ಲದೆ ಕೆಲಸನ ಸಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಉದಾಹರಣೆಗಳು, ನೀರು ಯಾವ ರೀತಿ ವ್ಯಯವಾಗ್ತದೆ, ಯಾವ ರೀತಿ ಖರ್ಚಾಗ್ತದೆ ಅಂತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳು ಉಂಟು. ಈಗ ಸಪೋಸ್ ಒಂದು ವ್ಯಕ್ತಿನೇ ತಗೊಂಡಾಗ ಆ ವ್ಯಕ್ತಿಗೆ ದಿನನಿತ್ಯಗೆ ಬೇಕಾಗ್ತಕ್ಕಂಥ ನೀರು 45 to 150 liters ನಾವು ಒಂದು ದಿನಕ್ಕೆ ಒಂದು ವ್ಯಕ್ತಿಗೆ ವ್ಯಯ ಮಾಡಲಾಗುತ್ತದೆ. ಅದೇ ರೀತಿ ಅವರು ಆ ಮನೆಯಲ್ಲಿ ರೈತ ಕುಟುಂಬ ಆದಲ್ಲಿ ಆ ಮನೆಯಲ್ಲಿ ಆಡು ಕುರಿ ಏನನ್ನಿತ್ತಪ್ಪಂದ್ರೆ 3 to 4 liters ನಾವು ಆ ಆಡು ಕುರಿಗೆ ಬೇಕಾಗ್ತದೆ. ಅದೇ ರೀತಿ ಎಮ್ಮೆ ಅಥವಾ ಆಕಳು ಇತ್ತಪ್ಪಂದ್ರೆ 10 to 15 liters ಆ ಎಮ್ಮೆ ಆಕಳಿಗೆ ಬೇಕಾಗ್ತದೆ. ಉದಾಹರಣೆ ಇನ್ನು ನಾವು ಮುಂದೆ ಹೋದಾಗ 1 liter ನಾವು ಹಾಲು ಪಡಿಬೇಕಂತಂದ್ರೆ 1000 liters ನಾವು ನೀರನ್ನ ನಾವು ಖರ್ಚು ಮಾಡಬೇಕಾಗ್ತದೆ. 1 liter ಹಾಲಿನ ಉತ್ಪಾದನೆಗೆ ನಾವು ಮನೆಗೆ ಬಂದು ತಲುಪಾಕ 1000 liters ನೀರು ನಾವು ಖರ್ಚಾಗಿರ್ತದೆ ಮನೆಗೆ ಬರೋಕ್ಷೆ. ಅದೇ ರೀತಿ 1 kg ಅಕ್ಕಿ ಪಡೆಯಲ್ಲ ನಾವು 3000 liters ನಾವು ನೀರನ್ನ ಖರ್ಚು ಮಾಡಬೇಕಾಗ್ತದೆ 1 kg ಅಕ್ಕಿ ಉತ್ಪಾದನೆಯನ್ನು ಮಾಡಬೇಕಾದ್ರೆ. ಎಸ್, ಅದೇ ರೀತಿ 1 kg ಗೋಧಿನ ಉತ್ಪಾದನೆ ಮಾಡಬೇಕಂದ್ರೆ 1350 liters ನಾವು ನೀರನ್ನ ಖರ್ಚು ಮಾಡಬೇಕಾಗ್ತದೆ. ಗೋಧಿ ಮತ್ತೆ ಅಕ್ಕಿಗೆ ನೀವು ಇಲ್ಲೇ ಕಂಪೇರ್ ಮಾಡ್ರಿ ಸರ್, ಅಲ್ಲಿ ಗೋಧಿಗೆ 1350 liters, ಅಕ್ಕಿಗೆ 3000 liters. ನಮ್ಮ ಭಾಗದಲ್ಲಿ ಅಕ್ಕಿನೇ ಭತ್ತವನ್ನೇ ಹೆಚ್ಚು ಬೆಳೀತಾ ಇದೀವಿ. ಅಂದ್ರೆ 1 kg ಅಕ್ಕಿ ಪಡೆಯಲು 3000 liters ನೀರು ನಾವು ಖರ್ಚು ಮಾಡ್ತಾ ಇದೀವಿ. ಬಟ್ ಇಲ್ಲಿ ನೀರಿನ ಕೊರತೆ ಇದ್ರು ಮತ್ತೆ ಭತ್ತನೇ ಬೆಳೀತಾ ಇದೀವಿ. ಅದೇ ರೀತಿ 1 kg ನಾವು ಚಿಕನ್ ಪಡೆಯಲು ನಾವು 2008 liters ನಾವು ನೀರು ಖರ್ಚು ಮಾಡ್ತಾ ಇದೀವಿ. ಮತ್ತೆ ಮುಂದೆ ಹಾಗೆ ಹೋದಾಗ 1 shirt ಕಾಟನ್ ಶರ್ಟ್ ನಾವು ಪಡಿಬೇಕಂತಂದ್ರೆ 2500 liters ನಾವು ನೀರನ್ನ ಖರ್ಚು ಮಾಡಬೇಕಾಗ್ತದೆ. ಒಂದು ಕಾಟನ್ ಶರ್ಟ್ ನಮ್ಮ ಮೈ ಮೇಲೆ ಬಂದಿದೆಯಪ್ಪ ಅಂದ್ರೆ ಅದರ ಹಿಂದೆ 2500 liters ಖರ್ಚಾಗಿದೆ ಅಂತ ಅರ್ಥ ಸರ್. ಅದೇ ರೀತಿ 1 bread piece ಏನಿರ್ತದಲ್ಲ ಸರ್, 1 bread piece, ಆ ಬ್ರೆಡ್ ಪೀಸ್ ನಾವು ಪಡೆಯಲ್ಲ 40 liters ನೀರು ನಾವು ಖರ್ಚು ಮಾಡಿರ್ತೀವಿ ಸರ್. ಅದೇ ರೀತಿ 100 gram ಚಾಕ್ಲೇಟ್ ನಾವು ಪಡಿಬೇಕಂತಂದ್ರೆ 2400 liters ನಾವು ನೀರು ಅಲ್ಲಿ ಖರ್ಚು ಮಾಡಿದಿರ್ತೀವಿ ಸರ್. ಇನ್ನ ನಾವು 1 paper ಪಡಿಬೇಕಂತಂದ್ರೆ 1 A4 size A4 size ವೈಟ್ ಪೇಪರ್ ಪಡಿಬೇಕಂತಂದ್ರೆ ನಾವು ಕನಿಷ್ಠ 10 liters ನೀರು ನಾವು ಅಲ್ಲಿ ಖರ್ಚು ಮಾಡಿರ್ತೀವಿ. ನೋಡಿ ಹೇಗೆ ಪೇಪರ್ ಅನ್ನ ಬಳಕೆ ಮಾಡ್ತೀವಿ ನಾವು, ಎಷ್ಟು ಪೇಪರ್ಗೆ ಎಷ್ಟು ಖರ್ಚು ಮಾಡ್ತಿರ್ತೀವಿ ಪೇಪರ್ ಅನ್ನು ಸಹ. ಆತರ ಈ ತರ ನಾವು ಖರ್ಚು ಮಾಡಿದಾಗ ಇದನ್ನ ನೀರನ್ನ ನಾವು ನೋಡಿ ಬಹಳ ಸೂಕ್ಷ್ಮವಾಗಿ ಖರ್ಚು ಮಾಡೋದು ನಮ್ಮ ತಲೆಯಲ್ಲಿ, ಎಲ್ಲಾ ಸಾರ್ವಜನಿಕರು ತಲೆಯಲ್ಲಿ ಇಡ್ಕೋಬೇಕಾಗಿದೆ ಸರ್. ಈಗ ತಾವು ಮಣ್ಣು ಮತ್ತು ನೀರು ಸಂರಕ್ಷಣಾ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಏನನ್ಸತ್ತೆ ನೀರಿನ ಕೊರತೆ ಮುಂದಿನ ದಿನಗಳಲ್ಲಿ ಅಗಾಧವಾಗಿ ಕಾಡಬಹುದು ಅಂತ ಅನ್ಸತ್ತ? ನೀರಿನ ಕೊರತೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಇದೇ ರೀತಿ ನಾವು ಅದರ ಬಗ್ಗೆ ಮಹತ್ವ ತಿಳಿಲಿಲ್ಲ ಅಂದ್ರೆ, ತಿಳಿಸ್ಕೊಟ್ಲಿಲ್ಲ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶದಲ್ಲಿ ತಿಳಿಸ್ಕೊಟ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ನೀರಿನ ಕೊರತೆ ಅನುಭವಿಸಬೇಕಾಗ್ತದೆ. ಮುಂದೊಂದು ದಿನ 20-30 to 50 years ನೀರಿನ ಮೇಲೆ ಯುದ್ಧಗಳನ್ನು ಆಗೋ ಚಾನ್ಸಸ್ ಇದೆ. ಈಗ ಮಲ್ಲಿಕಾರ್ಜುನ ಹೇಳಿ ನಮಗೆ ಈ ಭೂಮಿ ಮೇಲೆ ಒಟ್ಟು ನೀರಿನ ಲಭ್ಯತೆ ಎಷ್ಟಿದೆ, ವಿವಿಧ ಮೂಲಗಳಿಂದ ಲಭ್ಯತೆ ಎಷ್ಟಿದೆ ನೀರು? ಭೂಮಿಯಲ್ಲಿನ ನೀರು ಹಂಚಿಕೆ ಬಗ್ಗೆ ತಿಳಿದುಕೊಳ್ಳಬೇಕಂದ್ರೆ ನಾವು 97% ನಾವು ಸಮುದ್ರ ನೀರು ನಾವು ಹೇಳ್ತೀವಿ ಸರ್. ಅದೇ ರೀತಿ 3% ನೀರಂದ್ರೆ ಬಳಕೆಗೆ ಅಯೋಗ್ಯವಾಗಿರ್ತಕ್ಕಂಥ ನೀರು. ಅದೇ ರೀತಿ 3% ನೀರು ನಾವು ಸಿಹಿ ರೂಪದಲ್ಲಿ ಅಂದ್ರೆ ಉಪಯೋಗವಾಗ್ತಕ್ಕಂಥ ನೀರು ನಾವು ಪಡಿತೀವಿ ಸರ್. 3% ಮಾತ್ರ ಲಭ್ಯತೆ ಇದೆ, 97% ಆ ಲಭ್ಯತೆ ಇದೆ ಸರ್. ಅಂದ್ರೆ ಇದೇ ಲಭ್ಯತೆ ಇದೆ ಆದ್ರೆ ಅದನ್ನ ಬಳಸಲಿಕ್ಕೆ ಆಗಂಗಿಲ್ಲ ಸರ್. ಯಾವುದೇ ಕೃಷಿಗಾಗ್ಲಿ ಮನೆಗಾಗ್ಲಿ ಯಾವುದೇ ರೀತಿ ಬಳಕೆ ಆಗ್ತಾ ಇಲ್ಲ. ಉಪ್ಪು ನೀರು ಸರ್, ಸಮುದ್ರ ನೀರು. ಕೇವಲ 3% ನೀರು ಮಾತ್ರ ನಮಗೆ ಉಪಯೋಗವಾಗ್ತಕ್ಕಂಥದ್ದು. ಈ 3% ಸಿಹಿ ನೀರಲ್ಲಿ 30.1% ಭಾಗ ಅಂತರ್ಜಲ ಮೂಲಕ ನಾವು ಪಡಿತೀವಿ ಸರ್. ಅದೇ ರೀತಿ 68.7% ಭಾಗ ಮಂಜುಗಡ್ಡೆ ರೂಪದಲ್ಲಿ ನಾವು ಸಿಹಿ ನೀರನ್ನ ಪಡಿತೀವಿ ಸರ್. ಅದೇ ರೀತಿ 0.9% ಇತರೆ ಬಳಕೆ ಮೂಲಕ ನಾವು ನೀರನ್ನ ಪಡಿತಾ ಇದೀವಿ ಸರ್. ಮತ್ತೆ 0.3% ಭಾಗ ಮೇಲ್ಮೈ ನೀರಾಗಿ ನಾವು ಪಡಿತೀವಿ, ಅಂದ್ರೆ ನದಿ ಮೂಲಕ ಹಳ್ಳ ಮೂಲಕ ನಾವು ಪಡಿತೀವಿ. ಈ 0.3 ಮೇಲ್ಮೈ ನೀರನ್ನು 87% ಸರೋವರಗಳಲ್ಲಿ ಸಿಗ್ತದ, 2% ನದಿಗಳ ಮೂಲಕ ಹಳ್ಳಗಳ ಮೂಲಕ ನಾವು ಪಡಿತೀವಿ, 11% ನೀರು ಜೌಗು ಪ್ರದೇಶದಿಂದ ನಾವು ಪಡಿತೀವಿ ಸರ್. ಇದೇ ರೀತಿ ನಾವು ಒಬ್ಬ ವ್ಯಕ್ತಿಗೆ ಸರಾಸರಿ ವಾರ್ಷಿಕವಾಗಿ ಸಿಗ್ತಕ್ಕಂಥ ನೀರು 2001 18,16,000. ಈಗ ತಾವು ಹೇಳಿದ್ರೆ ಬಳಸಲು ಯೋಗ್ಯವಿರತಕ್ಕಂಥ ನೀರಿನ ಪ್ರಮಾಣ ವಿವಿಧ ಮೂಲಗಳಿಂದ ಎಷ್ಟಿದೆ ಅಂತಕ್ಕಂಥದ್ದು, ನೀರಿನ ಲಭ್ಯತೆ ಬಗ್ಗೆ ಹೇಳಿದರೆ, ಇನ್ನು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿದಿನ ಪ್ರತಿ ವ್ಯಕ್ತಿಗೆ ಬಳಸ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟಿದೆ ಅಂತಿರ್ತಾವೆ? ನಾವು ಅಕಾರ್ಡಿಂಗ್ ಟು ಮಿನಿಸ್ಟರ್ ಆಫ್ ಹೌಸ್ ಅಂಡ್ ಅರ್ಬನ್ ಅಫೇರ್ಸ್ ಪ್ರಕಾರ ನಾವು ನೋಡಿದಾಗ ಭಾರತದಲ್ಲಿ ಒಬ್ಬ ವ್ಯಕ್ತಿಗೆ ಲಭ್ಯತೆ ಇರುವ ನೀರಂತಂದ್ರೆ 135 ಲೀಟರ್ ನಗರ ಪ್ರದೇಶದಲ್ಲಿ ಲಭ್ಯತೆ ಇರುವ ನೀರು ರೆಕಮೆಂಡೇಶನ್ ಮಿನಿಸ್ಟ್ರಿ ಆಫ್ ಅರ್ಬನ್ ಹೌಸ್ ಅಫೇರ್ ಮಿನಿಸ್ಟರ್ ಇವ್ರ ಕಡೆಯಿಂದ ಲಭ್ಯತೆ ಇರುವ ನೀರಂತಂದ್ರೆ 135 ಲೀಟರ್ ಅಷ್ಟು. ಅದೇ ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ 55 ಲೀಟರ್ ಅಷ್ಟು ಲಭ್ಯತೆ ಇದೆ ಸರ್, ಅಂದ್ರೆ ರೆಕಮೆಂಡೇಶನ್ ಕೊಡ್ತಾ ಇದೆ. ಅದೇ ರೀತಿ ನಾವು ಕರ್ನಾಟಕ ಬಂದಾಗ 150 ಲೀಟರ್ ಅಷ್ಟು ನಾವು ಕರ್ನಾಟಕ ರಾಜ್ಯದ ವ್ಯಕ್ತಿ ಪಡಿಬಹುದು ಪ್ರತಿದಿನ ನಗರ ಪ್ರದೇಶದಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ 60 ಲೀಟರ್ ಅಷ್ಟು ನಾವು ಪಡಿಬಹುದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ. ಅಂದ್ರೆ ಇಷ್ಟೆಲ್ಲ ನೀರು ಇದ್ದಾಗ ಮತ್ತು ನೀರಿನ ಕೊರತೆ ಪ್ರತಿನಿತ್ಯ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಪ್ರತಿನಿತ್ಯ ಉತ್ಪಾದನೆ ಆಗತಕ್ಕಂತಹ ಕೊಳಚೆ ನೀರು ವಿವಿಧ ರೀತಿಯಿಂದ ಎಷ್ಟೆಷ್ಟು ನಮ್ಮ ಕೊಳಚೆ ನೀರು ಉತ್ಪಾದನೆ ಆಗ್ತಿದೆ ನಮ್ಮ ರಾಜ್ಯದಲ್ಲಿ ಇರಬಹುದು ಪ್ರತಿನಿತ್ಯ ಅಂತಿರ್ತಾವೆ? ಎಸ್ ಸರ್, ಈ ಕೊಳಚೆ ನೀರಂತಂದ್ರೆ ಮುಖ್ಯವಾಗಿ ನಾವು 2 ರೀತಿ ಕೊಳಚೆ ನೀರು ಪಡಿತೀವಿ. ಒಂದು ವಸತಿ ಮೂಲಕ ನಾವು ಕೊಳಚೆ ನೀರು ಪಡಿತೀವಿ. ಹೌದು, ವಸತಿ ಮೂಲಕ ಅಂದ್ರೆ ಜಳಕ ಮಾಡಿದಂತ ನೀರು, ಬಾತ್ರೂಮ್ ನೀರು, ಮುಸುರಿ ತೊಳೆಯೋದು, ದನ ತೊಳೆಯೋದು, ಇವೆಲ್ಲ ಡೊಮೆಸ್ಟಿಕ್ ಅಥವಾ ವಸತಿ ಮೂಲಕ ಅಂತ, ರೆಸಿಡೆನ್ಶಿಯಲ್ ವಾಟರ್, ವೇಸ್ಟ್ ವಾಟರ್ ಅಂತ ಕರಿತೀವಿ ಸರ್. ಇನ್ನೊಂದು ನಾನ್ ರೆಸಿಡೆನ್ಶಿಯಲ್ ಅಂದ್ರೆ ಇಂಡಸ್ಟ್ರಿಯಲ್ ಮೂಲಕ, ಹಾಸ್ಪಿಟಲ್ಗಳ ಮೂಲಕ, ದೊಡ್ಡ ದೊಡ್ಡ ಹೋಟೆಲ್ಗಳ ಮೂಲಕ ಪಡಿತಕ್ಕಂಥ ಕೊಳಚೆ ನೀರನ್ನು ನಾವು ಒಳಚರಂಡಿಗೆ ಹೋಗ್ತಾ ಇದೆ ಸರ್. ಇದು 2 ರೀತಿ ನಾವು ಕೊಳಚೆ ನೀರನ್ನ ನಾವು ಪಡಿತೀವಿ ಸರ್. ಉತ್ಪಾದನೆ ಆಗ್ತಾ ಇದೆ. ನಾವು ಕೊಳಚೆ ನೀರು ಯಾವ ರೀತಿ ಪಡಿತೀವಿ ಅಂತಂದ್ರೆ 80% ನೀರು ನಾವು ಉಪಯೋಗ ಮಾಡತಕ್ಕಂಥ ನೀರಿನಲ್ಲಿ 80% ನೀರು ಕೊಳಚೆಗೆ ನೀರಿಗೂ ಒಳಚರಂಡಿ ಸೇರ್ತದೆ ಸರ್. ಅಂದ್ರೆ ನಾವು ಇವತ್ತು 100 ಲೀಟರ್ ಉಪಯೋಗ ಮಾಡಿದ್ವಿ ಅಂದ್ರೆ 80 ಲೀಟರ್ ನೀರು ಕೊಳಚೆಯಾಗಿ ಹೋಗುತ್ತೆ ಸರ್. ಇಷ್ಟು ನೀರು ಅಗಾಧವಾದಂತ ನೀರು. ಈ ಕೊಳಚೆ ನೀರನ್ನ ಇಷ್ಟೆಲ್ಲ ವಿವಿಧ ರೀತಿಯೊಳಗ ಉತ್ಪಾದನೆ ಆಗ್ತಾ ಇದೆ, ಪ್ರತಿಶತ 80% ನೀರು ಕೊಳಚೆಯಾಗಿ ಪರಿವರ್ತನೆ ಆಗ್ತಾ ಇದೆ. ಈ ಕೊಳಚೆ ನೀರಿನ ಮರುಬಳಕೆಗೆ ಏನಾದರೂ ಅವಕಾಶಗಳನ್ನ ಅದಾವಂತೀರ? ಹೇಗೆ ಕೊಳಚೆ ನೀರಿಗೆ ಭಾರತದಲ್ಲಿ ಅಂತ ದೇಶದಲ್ಲಿ ಸಾಕಷ್ಟು ಅವಕಾಶಗಳಿದ್ದು, ಸಾಕಷ್ಟು ನಾವು ಕೊಳಚೆ ನೀರನ್ನ ಟ್ರೀಟ್ಮೆಂಟ್ ಮಾಡಕ್ಕೆ ಅವಕಾಶಗಳಿದ್ದು, ನಾವು ಶುದ್ಧೀಕರಣ ಮಾಡಕ್ಕೆ ಸಾಕಷ್ಟು ಘಟಕಗಳನ್ನು ನಾವು ಮಾಡಬಹುದಾಗಿದೆ. ಹಾಗಾಗಿ ಇಲ್ಲಿ ಕೊಳಚೆ ನೀರಿನ ಮರುಬಳಕೆಗೆ ಬಂದಾಗ ಒಂದು ಹಳ್ಳಿ ಮಟ್ಟದಲ್ಲಿ ಇರಬಹುದು ಅಥವಾ ನಮ್ಮ ಮನೆಯ ಮಟ್ಟದಲ್ಲಿ ಶುದ್ಧೀಕರಣವನ್ನ ಮಾಡಲಿಕ್ಕೆ ಹೇಗೆ ಅಂತೀರಿ? ಕೊಳಚೆ ನೀರು ಬರದ್ದು ನಮ್ಮ ಪ್ರತಿನಿತ್ಯ, ಇದನ್ನ ಶುದ್ಧೀಕರಣ ಮಾಡಬಹುದು ಅಂತೀರಾ ಹೇಗೆ? ನಾವು ಇಂಡಿವಿಜುವಲ್ ಆಗಿ ಮಾಡ್ಬೇಕಂತಂದ್ರೆ ಬಹಳ ಕಷ್ಟ ಸರ್. ಬಟ್ ಕಮ್ಯುನಿಟಿ ಬೇಸ್ಡ್ ಗ್ರೂಪ್ ಆಗಿ ಒಂದು ಹಳ್ಳಿಯಲ್ಲಿ ಅಥವಾ ಪಂಚಾಯತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆ ವಿಲೇಜ್ ನಲ್ಲಿ ಬರ್ತಕ್ಕಂತ ನೀರನ್ನ ಸಂಗ್ರಹಣೆ ಮಾಡಿ, ಕೊಳಚೆ ನೀರನ್ನ ಸಂಗ್ರಹಣೆ ಮಾಡಿ ಅಲ್ಲಿ ನಾವು ಟ್ರೀಟ್ಮೆಂಟ್ ಪ್ಲಾಂಟ್ ನ ಹಾಕ್ಸಿ ನಾವು ಶುದ್ಧೀಕರಣ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು. ಅಲ್ಲಿ ಖರ್ಚು ವೆಚ್ಚ ಎಷ್ಟಾಗುತ್ತೆ? ಈಗ ಹಳ್ಳಿ ಮಟ್ಟದಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನು ಹಾಕಬೇಕಾದ್ರೆ ಕೊಳಚೆ ನೀರನ್ನ ಎಷ್ಟಾಗಬಹುದು ಅಂತಿರ್ತಾವೆ? ಸಪೋಸ್ ಒಂದು ಪಂಚಾಯತ್ ಅಥವಾ ಒಂದು ಗ್ರಾಮ ತಗೊಂಡಾಗ ನಾವು 8,000 ರಿಂದ 10,000 ಲೀಟರ್ ಅಷ್ಟು ಶುದ್ಧೀಕರಣ ಮಾಡಲು ಒಂದು ಘಟಕನ್ನ ನಾವು ಕೂಡಿಸ್ಬೇಕಂತಂದ್ರೆ 2.5-3 ಲಕ್ಷ ನಾವು ಖರ್ಚು ವೆಚ್ಚ ಹಾಕಬೇಕಾಗ್ತದೆ. ಇದರ ಜೊತೆಗೆ ದಿನನಿತ್ಯ ಆಗ್ತಕ್ಕಂಥ ಮೇಂಟೆನೆನ್ಸ್ ಚಾರ್ಜ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕೆಮಿಕಲ್ ಗಳು ಬೇಕಾಗ್ತವೆ ಸರ್, ಅದಕ್ಕೆಲ್ಲ ಬೇಕಾಗ್ತಕ್ಕಂಥ 10% ನಾವು ಅದಕ್ಕೆ ಖರ್ಚು ನಾವು 2,000-3,000 ರೂಪಾಯಿ ಮೇಂಟೆನೆನ್ಸ್ ಚಾರ್ಜ್ ಬೇಕಾಗ್ತದೆ ಸರ್. ಅಂದ್ರೆ ಇದು ವ್ಯಕ್ತಿಗತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಮ್ಯುನಿಟಿ ಬೇಸ್ಡ್ ಆಗಿ ಸರ್ಕಾರಗಳು ಮಾಡಲಿಕ್ಕೆ ಮುಂದೆ ಬರಬೇಕು. ಎಸ್ ಸರ್, ಎಸ್ ಸರ್, ಎಸ್ ಸರ್. ವ್ಯಕ್ತಿಗತವಾಗಿ ಸ್ವಲ್ಪ ಕಷ್ಟ, ಕಮ್ಯುನಿಟಿ ಬೇಸ್ಡ್ ಮಾಡೋದ್ರಿಂದ ನಾವು ಎಲ್ಲರೂ ಕೈ ಜೋಡಿಸೋದು ಮುಖ್ಯವಾಗಿದೆ ಸರ್. ಇಲ್ಲಿ ಕೊಳಚೆ ನೀರನ್ನ ಶುದ್ಧೀಕರಿಸತಕ್ಕಂಥ ವಿಧಾನಗಳು ಯಾವ ರೀತಿ ಶುದ್ಧೀಕರಣ ಮಾಡ್ತಾರೆ ಕೊಳಚೆ ನೀರನ್ನ ಅಂತಕ್ಕಂಥ? ಎಸ್, ಕೊಳಚೆ ನೀರನ್ನ ಶುದ್ಧೀಕರಣ ಮಾಡಲು ಮುಖ್ಯವಾಗಿ ನಾವು 3 ಹಂತದಲ್ಲಿ ನಾವು ಮಾಡ್ತೀವಿ ಸರ್. 1ನೇ ಪ್ರಥಮ ಹಂತ, 2ನೇದು ದ್ವಿತೀಯ ಹಂತ, 3ನೇದು ತೃತೀಯ ಹಂತ ಹೇಳಿ ಕರಿತೀವಿ ಸರ್. ಪ್ರಥಮ ಹಂತದಲ್ಲಿ ನಾವು ಘನತ್ಯಾಜ್ಯವನ್ನು ನಾವು ವಿಂಗಡಣೆ ಮಾಡ್ತೀವಿ. ಘನ ವಸ್ತುಗಳು ಏನೇ ಇರ್ತಾವ ಕೊಳಚೆ ನೀರಲ್ಲಿ, ಆ ಘನ ವಸ್ತುಗಳನ್ನು ನಾವು ಫಸ್ಟ್ ಪ್ರಥಮವಾಗಿ ವಿಂಗಡಣೆ ಮಾಡ್ತೀವಿ. ಇನ್ನು 2ನೇ ಹಂತದಲ್ಲಿ 2 ವಿಧಾನ ಬರ್ತಾವ ಸರ್. 2ನೇ ಹಂತದಲ್ಲಿ ದ್ವಿತೀಯ ಹಂತದಲ್ಲಿ 2 ವಿಧಾನ ಬರ್ತಾವ. ಒಂದು ಕೆಮಿಕಲ್ ಪ್ರೊಸೆಸ್, ಇನ್ನೊಂದು ಬಯಾಲಜಿಕಲ್ ಪ್ರೊಸೆಸ್. ರಾಸಾಯನಿಕ ವಿಧಾನ, ಇನ್ನೊಂದು ಜೈವಿಕ ವಿಧಾನ ಅಂತ ಕರಿತೀವಿ. ರಾಸಾಯನಿಕ ವಿಧಾನದಲ್ಲಿ ನಾವು ಲವಣಾಂಶಗಳನ್ನು, ಕೆಟ್ಟ ಲವಣಾಂಶಗಳನ್ನು ನಾವು ಬೇರ್ಪಡಿಸ್ತೀವಿ ಸರ್. ECPH ಅಂತ ಏನ್ ಕರಿತೀವಿ ಲವಣಾಂಶಗಳನ್ನು ನಾವು ಅಲ್ಲಿ ಕಡಿಮೆ ಮಾಡ್ತೀವಿ, ಮತ್ತೆ ಬಯೋಲಾಜಿಕಲ್ ಪ್ರೊಸೆಸ್ ನಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ಅಂತವನ್ನ ನಾವು ಕಡಿಮೆ ಮಾಡ್ತೀವಿ, ಕೊಲ್ತೀವಿ. ಅದಕ್ಕೆ ನಾವು ಜೈವಿಕ ವಿಧಾನ ಅಂತ ಕರಿತೀವಿ. ಇನ್ನು ಮೂರನೇ ಹಂತದಲ್ಲಿ ಮತ್ತೆ ಅದನ್ನ ರೀಫಿಲ್ಟರ್ ಆಗಿ ಪರಿವರ್ತನೆ ಮಾಡಿ ಅದನ್ನ ಫೈನಲ್ ಆಗಿ ಪ್ರಾಡಕ್ಟ್ ಆಗಿ ಶುದ್ಧ ನೀರನ್ನ ನಾವು ಪಡಿತೀವಿ ಸರ್. ಈ ಮೂರು ಹಂತದಲ್ಲಿ ನಾವು ಕೊಳಚೆ ನೀರನ್ನ ನಾವು ಶುದ್ಧೀಕರಣ ಮಾಡಬಹುದಾಗಿದೆ. ಈಗ ತಾವು ಹೇಳಿದ ಹಾಗೆ ನಮ್ಮ ಕರ್ನಾಟಕದಲ್ಲಿರ್ಬೋದು, ನಮ್ಮ ಇದರೊಳಗೆ ಏನಾದರೂ ಬೃಹತ್ ಪ್ರಮಾಣದಲ್ಲಿ ಶುದ್ಧೀಕರಣ ಘಟಕಗಳದಾವಂತೀರ ಹೇಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಕೊಳಚೆ ನೀರನ್ನ? ಯಾಕಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಸಾಕಷ್ಟು ಕೊಳಚೆ ನೀರು ಬರ್ತಾ ಇದೆ ಇವತ್ತು. ಅದನ್ನು ಶುದ್ಧೀಕರಣ ಮಾಡಿ ಕೆಲವೊಂದು ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ. ಕೆರೆಗಳು ಆ ನೀರಿನಿಂದ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ ಕೆಲವೊಂದು ಭಾಗಗಳಲ್ಲಿ. ಈ ಕಾಯಕ ಸತತವಾಗಿ ನಡೀತಾ ಇದೆ, ಇತ್ತೀಚೆಗೆ ಸರ್ಕಾರಗಳು ಮಾಡ್ತಾ ಇದ್ದೇವೆ. ಇದಕ್ಕೆ ಏನಾದರೂ ಉದಾಹರಣೆಗಳನ್ನು ಕೊಡ್ತೀರಿ ನಮ್ಮ ರಾಜ್ಯದಲ್ಲಿ ಯಾವ್ಯಾವದಾವೆ ಅಂತಕ್ಕಂಥದ್ದು? ಎಸ್, ಸಾಕಷ್ಟು ಅವಕಾಶಗಳಿದ್ದು ನಾವು ಕೊಳಚೆ ನೀರನ್ನ ಶುದ್ಧೀಕರಣ ಮಾಡತಕ್ಕಂಥ ಘಟಕಗಳು ಸಾಕಷ್ಟು ಅವಕಾಶಗಳಿದ್ದು ಸುಮಾರು ಕಂಪನಿಗಳು ಬೆಂಗಳೂರಿನಲ್ಲಿ, ಹುಬ್ಬಳ್ಳಿ, ಮೈಸೂರು ಅಂತ ಕಡೆ ಇದಾವ, ಸಾಕಷ್ಟು ಇದಾವ. ಅದರ ಕೆಲವೊಂದು ಎಕ್ಸಾಂಪಲ್ ಹೇಳೋದಾದ್ರೆ ದಕ್ಷ ಗ್ರೀನ್ ಎನ್ವೈರನ್ಮೆಂಟ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಬೆಂಗಳೂರಿನಲ್ಲಿದೆ, ಮತ್ತೆ ಸಿಮ್ಯಾಕ್ ಹೈಟೆಕ್ ಪ್ರಾಡಕ್ಟ್ ಎಫ್ಲೆಂಟ್ ಅಂಡ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಲೂ ನಾವು ನೋಡಬಹುದು ಬೆಂಗಳೂರಿನಲ್ಲಿ. ಸೆಪ್ಕಾನ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಅಂತಲೂ ನಾವು ನೋಡಬಹುದು. ಇನ್ನೊಂದು ಯಲಂಕದಲ್ಲಿನೂ ಇದೆ, ಅಲ್ಲಿ ಘನತ್ಯಾಜ್ಯ ವಸ್ತುನ ನಾವು ಇದು ಮಾಡಿ ಶುದ್ಧೀಕರಣ ನೀರನ್ನು ನಾವು ಪಡಿತಕ್ಕಂಥ ಯಲಂಕ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತಲೂ ನಾವು ನೋಡಬಹುದು. ಇನ್ನು ಬೆಂಗಳೂರು ನಗರ ಅಂತ ಪ್ರದೇಶದಲ್ಲಿ ಅಕ್ವಾ ಟೆಕ್ನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತಲೂ ನೋಡಬಹುದು. ಇನ್ನು ರಾಯಚೂರಿನಲ್ಲಿ ಹೊಸದಾಗಿ ಟೆಕ್ನೋಡ್ರಾಪ್ ಅಂತೇಳಿನೂ ನಾವು ಹೊಸದಾಗಿ ನೋಡಬಹುದಾಗಿದೆ. ಶುದ್ಧೀಕರಣ ಘಟಕಗಳನ್ನು ಹಾಕಿದ್ದಾರೆ ಸರ್ ಲಿಂಗಸ್ಕೂರು ರೋಡ್ಗೆ, ಅಲ್ಲಿನೂ ನಾವು ನೋಡಬಹುದು. ಇನ್ನು ಇದನ್ನು ನಾವು ಗ್ರಾಮೀಣ ಪ್ರದೇಶಕ್ಕೂ ನಾವು ವಯಾ ಮಟ್ಟಕ್ಕೂ ಸರ್ಕಾರ ಮತ್ತೆ ನಾವು ನಮ್ಮ ಮೇಲೆ ನಿಂತಿದೆ ಸರ್. ಈಗ ಶುದ್ಧೀಕರಣವನ್ನ ಮಾಡಿದಂತ ನೀರಿನ ಮರುಬಳಕೆ ಬಗ್ಗೆ ಏನ್ ಹೇಳ್ತೀರಿ, ಯಾವ್ದಕ್ಕೆ ಬಳಸಬಹುದು ನೀರನ್ನ ಅಂತ? ಶುದ್ಧೀಕರಣ ಆದ್ಮೇಲೆ ನಾವು ಆ ನೀರನ್ನ ನಾವು ಕುಡಿಯಕ ಅಷ್ಟು ಯೋಗ್ಯವಲ್ಲ, ಬಟ್ ಆ ನೀರನ್ನ ನಾವು ಅರಣ್ಯ ಕೃಷಿ ಸಲುವಾಗಿ ಉಪಯೋಗ ಮಾಡಬಹುದು. ಗಿಡ ಮರಗಳನ್ನ ಬೆಳೆಸಲಿಕ್ಕೆ ಅರಣ್ಯ ಕೃಷಿ ಸಲುವಾಗಿ ಉಪಯೋಗ ಮಾಡಬಹುದು, ತೋಟಗಾರಿಕೆ ಸಲುವಾಗಿ ಯೂಸ್ ಮಾಡಬಹುದು, ಮತ್ತೆ ಟಾಯ್ಲೆಟ್ ಫ್ಲಷಿಂಗ್ ಸಲುವಾಗಿನೂ ನಾವು ಯೂಸ್ ಮಾಡಬಹುದು, ಮೀನುಗಾರಿಕೆ ಸಾಕಣೆ ಸಲುವಾಗಿನೂ ನಾವು ಯೂಸ್ ಮಾಡಬಹುದು, ಲ್ಯಾಂಡ್ಸ್ಕೇಪಿಂಗ್ ಇರಿಗೇಷನ್ ಸಲುವಾಗಿನೂ ನಾವು ಯೂಸ್ ಮಾಡಬಹುದು, ಕೈಗಾರಿಕೆ ಬಳಕೆ ಸಲುವಾಗಿನೂ ನಾವು ಯೂಸ್ ಮಾಡಬಹುದು, ಧೂಳು ಕಡಿಮೆ ಮಾಡಲು ನಾವು ನೀರನ್ನ ಸಿಂಪರಣೆ ಮಾಡೋದ ಮೂಲಕ ನಾವು ಧೂಳು ಕಡಿಮೆ ಮಾಡೋ ಸಲುವಾಗಿ ಯೂಸ್ ಮಾಡಬಹುದು, ಮತ್ತೆ ದೊಡ್ಡ ದೊಡ್ಡ ಕಟ್ಟಡಗಳು, ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಕ್ಯೂರಿಂಗ್ ಸಲುವಾಗಿನೇ ನಾವು ಈ ನೀರನ್ನ ಉಪಯೋಗ ಮಾಡಬಹುದು. ಸಾಕಷ್ಟು ಕೆಲಸಗಳಿಗೆ ಕುಡಿಯುವುದನ್ನ ಬಿಟ್ಟು ಎಲ್ಲಾ ಒಂದು ಇದಕ್ಕೆ ಬಳಬಹುದು, ಅಂದ್ರೆ ಬಟ್ಟೆ ತೊಳೆಯುದು ಕುಡಿಯುದನ್ನ ಬಿಟ್ಟು ಎಸ್ ಸರ್ ಎಲ್ಲಾ ಒಂದು ಕೆಲಸಗಳಿಗೆ ನೀರನ್ನ ಮರುಬಳಕೆ ಮಾಡಬಹುದು. ಕೊನೆಯ ಪ್ರಶ್ನೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರೇ, ಈ ಒಂದು ನೀರನ್ನ ಅಂದ್ರೆ ಕೊಳಚೆ ನೀರನ್ನ ಶುದ್ಧೀಕರಣವನ್ನ ಮಾಡಿ ಆರ್ಥಿಕವಾಗಿ ಲಾಭವನ್ನ ಪಡೀಲಿಕ್ಕೆ ಏನಾದರೂ ಅವಕಾಶಗಳು ಯುವಕರು ಮುಂದೆ ಬಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪ್ಲಾಂಟ್ಗಳನ್ನ ಹಾಕೊಂಡು ಸರ್ಕಾರದಕ್ಕೆ ಒಂದು ಏನಾದರೂ ಸಹಾಯಧನಗಳನ್ನು ಕೊಟ್ಟು ಮಾಡಿದರೆ ಸಾಕಷ್ಟು ಯುವಕರು ಮುಂದೆ ಬಂದು ಮಾಡ್ಕೋಬಹುದು ಅಂತೀರಾ? ಹೇಗೆ ಮಾಡಲಿಕ್ಕೆ ಅವಕಾಶಗಳಿದಾವೆ ಇದನ್ನ? ಇದನ್ನ ಇದರಿಂದ ಆರ್ಥಿಕ ಒಂದು ಉತ್ಪಾದನೆ ಅಥವಾ ಇನ್ಕಮ್ ಜನರೇಷನ್ ಆಕ್ಟಿವಿಟಿ ಆಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತೀರಾ ಹೇಗೆ? ಖಂಡಿತ ಇದು ಅವಕಾಶ ಇದೆ ಸರ್, ಬಟ್ ಇಂಡಿವಿಜುವಲ್ ಬೇಸ್ಡ್ ಇದು ಇಲ್ಲ, ಬಟ್ ಕಮ್ಯುನಿಟಿ ಬೇಸ್ಡ್ ಅಥವಾ ಒಬ್ಬ ಎಂಟರ್ಪ್ರೆನರ್ಶಿಪ್ ಅದನ್ನು ಚಾಲೆಂಜ್ ಆಗಿ ತಗೊಂಡು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಆ ಘಟಕನ 2.5-3 ಲಕ್ಷ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅಮೌಂಟ್ ಅವರು ರೀಪೇಮೆಂಟ್ ತಗೊಂಡು ಸರ್ಕಾರದಿಂದ ಬ್ಯಾಂಕ್ಗಳಿಂದ ಸಾಲದ ಮೂಲಕ ತಗೊಂಡು ಅವರು ಆ ಘಟಕಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅದಕ್ಕೆ ರಿವಾಲ್ವಿಂಗ್ ಫಂಡ್ ತರ ಅವರು ಜನರೇಟ್ ಮಾಡ್ಕೊಂಡು ಅವರು ಒಂದು ಎಕನಾಮಿಕ್ ಅನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನೀರಿನ ಒಂದು ಮಹತ್ವದ ಬಗ್ಗೆ? ಯಾಕಂದ್ರೆ ಇವತ್ತು ನಾವು ವಿಶ್ವ ಜಲ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ, ಈ ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು ಜನರಿಗೆ? ಸಂದೇಶ ಏನಂತಂದ್ರೆ ಸರ್, ನೀರು ಬಹಳ ಅಮೂಲ್ಯವಾದ ವಸ್ತು. ಈ ನೀರಿನ ನಾವು ಮುಖ್ಯವಾಗಿ 4 ರೂಪದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಒಂದು ಜಲ ಸಾಕ್ಷರತೆ ಮೂಲಕ ನಾವು ಮಾಡ್ಕೋಬಹುದು, ಎಲ್ಲರೂ ಶಿಕ್ಷಣ ಪಡಿಬೇಕು ಜಲ ಸಾಕ್ಷರತೆ ಅಂತೇಳಿ ನಾವು ಅದನ್ನ ಮಾಡಬೇಕು. ಒಂದನೇದಾಗಿ, ಎರಡನೇದಾಗಿ ಜಲಮೂಲಗಳ ಪುನಶ್ಚೇತನ ಮತ್ತೆ ನಿರ್ಮಾಣ, ಇದು ಎರಡನೇದಾಗಿ ಜಲಮೂಲಗಳ ಪುನಶ್ಚೇತನ ಹಾಗೂ ನಿರ್ಮಾಣ ಮಾಡಬಹುದು. ಇನ್ನೊಂದು ಮೂರನೇದಾಗಿ ನೀರಿನ ಪ್ರಜ್ಞಾವಂತವಾಗಿ ಬಳಕೆ ಮಾಡುವುದು. ಇನ್ನು ಕೊನೆಯದಾಗಿ ಹಸಿರೀಕರಣ. ಈಗ 4 ವಿಧಾನಗಳನ್ನು ನಾವು ಪ್ರತಿಯೊಬ್ಬ ವ್ಯಕ್ತಿ ನಾವು ಅಳವಡಿಸಿಕೊಂಡಿದ್ದಾದಲ್ಲಿ ನಾವು ನೀರಿನ

ನಾವು ಬಿಡದೇ